ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ನಿಲಯದ ಈ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ನಾಗರತ್ನ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಮಯ 5:30:10. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಶುಂಠಿ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾನಿಲಯದ ತೋಟಗಾರಿಕೆಯ ಪ್ರಾಧ್ಯಾಪಕರಾದ ಡಾ ಜಿ ಗೋಪಿನಾಥ್ ಅವರೊಂದಿಗಿನ ಸಂದರ್ಶನ ಹಾಗೂ ಕೃಷಿ ಮಾಹಿತಿ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಮೊದಲಿಗೆ ಜಾಹೀರಾತುಗಳು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಉದ್ದೇಶ ಸುರಕ್ಷಿತ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು, ಆಹಾರ ಕರಬೆರಿಕೆಯನ್ನು ತಡೆಯುವುದು, ಕುಡಿಯುವ ನೀರಿನ ಗುಣಮಟ್ಟದ ಸೇವನೆಯನ್ನು ಉತ್ತೇಜಿಸುವುದು. ಈ ಸುರಕ್ಷತಾ ಕ್ರಮಗಳನ್ನು ಶಾಲೆಗಳು, ಕಾರ್ಯಸ್ಥಳ, ಧಾರ್ಮಿಕ ಸ್ಥಳಗಳು, ರೈಲು ಮತ್ತು ಬಸ್ ನಿಲ್ದಾಣ ಹಾಗೂ ಹೋಟೆಲ್ಗಳಲ್ಲಿ ಕಡ್ಡಾಯಗೊಳಿಸುವುದು. ಈ ಮೇಲೆ ತಿಳಿದ ಎಲ್ಲರೂ FSSA ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ತಾಲೂಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟು 3600 ಸಸಿ ಐತೆ. ನರೇಗಾ ಇಲ್ಲದೇ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ನಮಸ್ಕಾರ ಡಾಕ್ಟರ್ ಗೋಪಿನಾಥ್ ಅವರೇ. ನಮಸ್ಕಾರ. ಶುಂಠಿ ನಮ್ಮ ಮುಖ್ಯವಾದ ಒಂದು ಸಾಂಬಾರು ಬೆಳೆ ಅಂತ ಹೇಳಬಹುದು. ಹೌದು, ನಾವು ವಿವಿಧ ರೀತಿಯ ಒಂದು ಅಡುಗೆಗಳಲ್ಲಿ, ತಿನಿಸುಗಳಲ್ಲಿ ಶುಂಠಿಯನ್ನು ಬಳಕೆ ಮಾಡ್ತೀವಿ. ಜೊತೆಗೆ ಇದಕ್ಕೆ ಸಾಕಷ್ಟು ಈ ಔಷಧೀಯ ಗುಣಗಳು ಕೂಡ ಇದ್ದಾವೆ ಅಂತ ನಾವು ಕೇಳಿದ್ದೀವಿ. ಇದನ್ನು ನಮ್ಮ ರೈತ ಬಾಂಧವರು ಸಾಕಷ್ಟು ಪ್ರಮಾಣದಲ್ಲಿ ಬೇಸಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ತಾವು ಈ ಶುಂಠಿ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ಶುಂಠಿಯ ವೈಶಿಷ್ಟ್ಯಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಶುಂಠಿ ಬಹಳ ಹಳೆಯದಾದ ಸಾಂಬಾರದ ಪದಾರ್ಥಗಳಲ್ಲಿ ಒಂದಾಗಿದ್ದು ಆರೋಗ್ಯದ ದೃಷ್ಟಿಯಿಂದ ಬಹಳ ಉತ್ತಮವಾದ ಬೆಳೆಯಾಗಿದೆ. ಶುಂಠಿಯನ್ನು ನಾವು ಯಾವ್ಯಾವ ರೀತಿಯಲ್ಲಿ ಉಪಯೋಗಿಸಬಹುದು? ಶುಂಠಿಯನ್ನು ಹಸಿ ಶುಂಠಿ ಮತ್ತು ಒಣ ಶುಂಠಿಯಾಗಿ ಉಪಯೋಗಿಸಬಹುದು. ಹಸಿ ಶುಂಠಿಯನ್ನು ಮಸಾಲೆ ಪದಾರ್ಥಗಳನ್ನು ತಯಾರಿಸಲು, ಉಪ್ಪಿನಕಾಯಿ ಮತ್ತು ಚಟ್ನಿ ಮಾಡಲು, ಆಯುರ್ವೇದ ಔಷಧಿಗಳಲ್ಲಿ ಹಾಗೂ ಪಾನೀಯಗಳ ತಯಾರಿಕೆಯಲ್ಲಿ ಕೂಡ ಉಪಯೋಗಿಸಬಹುದು. ಒಣ ಶುಂಠಿಯನ್ನು ಮಸಾಲೆ ಪುಡಿಗಳ ತಯಾರಿಕೆಯಲ್ಲಿ, ಓಲಿಯೋ ರೆಸಿನ್ ತಯಾರಿಕೆಯಲ್ಲಿ ಮತ್ತು ಎಣ್ಣೆ ಸಂಸ್ಕರಣೆಯಲ್ಲಿ ಬಳಸ್ತಾರೆ. ಹಸಿ ಮತ್ತು ಒಣ ಶುಂಠಿ ಇವೆರಡನ್ನೂ ಅಡುಗೆಯಲ್ಲಿ ರುಚಿ, ಸ್ವಾದ ಮತ್ತು ಸುವಾಸನೆಗಾಗಿ ಬಳಸ್ತಾರೆ. ಈ ಶುಂಠಿನಲ್ಲಿ ಯಾವ್ಯಾವ ಔಷಧೀಯ ಗುಣಗಳಿದ್ದಾವೆ ಅಂತೀರಿ? ಮಕ್ಕಳಿಂದ ಹಿಡಿದು ಹಿರಿಯ ವ್ಯಕ್ತಿಗಳಿಗೆ ಶುಂಠಿಯನ್ನು ಔಷಧಿಯಾಗಿ ಆದಿಕಾಲದಿಂದಲೂ ಬಳಸ್ತಾ ಇದ್ದಾರೆ. ಮುಖ್ಯವಾಗಿ ಆಹಾರದ ಜೀರ್ಣಕ್ಕಾಗಿ, ಜಠರದಲ್ಲಿನ ಅನಿಲ ಕಡಿಮೆ ಮಾಡಲು ಮತ್ತು ಹೊಟ್ಟೆ ಉಬ್ಬರವನ್ನು ಹೋಗಲಾಡಿಸಲು ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಶುಂಠಿ ಕಷಾಯ ಉಪಯೋಗಿಸುವುದು ಸರ್ವೇ ಸಾಮಾನ್ಯವಾಗಿದೆ. ಈಗ ನಾವು ಜಾಗತಿಕ ಮಟ್ಟದಲ್ಲಿ ನೋಡೋದಾದರೆ ಶುಂಠಿಯನ್ನು ಎಲ್ಲೆಲ್ಲಿ ಬೆಳೆಯಲಾಗ್ತಾ ಇದೆ? ಶುಂಠಿ ಬೆಳೆಯನ್ನು ಭಾರತ ದೇಶದ ಜೊತೆಗೆ ನೈಜೀರಿಯಾ, ಜಮೈಕಾ, ಚೈನಾ, ತೈವಾನ್ ಮತ್ತು ಆಸ್ಟ್ರೇಲಿಯಾ ದೇಶಗಳಲ್ಲಿ ಬೆಳೀತಾ ಇದ್ದಾರೆ. ಹಾಗೂ ಥೈಲ್ಯಾಂಡ್, ಬ್ರೆಜಿಲ್, ಜಪಾನ್ ಮತ್ತು ಇಂಡೋನೇಷ್ಯಾದಲ್ಲಿ ಕೂಡ ಬೆಳೀತಾ ಇದ್ದಾರೆ. ಈಗ ನಮ್ಮ ದೇಶಕ್ಕೆ ಬಂದರೆ ಶುಂಠಿಯ ಸ್ಥಾನಮಾನ ಏನು ಅಂತೀರಿ ಇಲ್ಲಿ? ಎಲ್ಲರಿಗೂ ಗೊತ್ತಿರೋ ಹಾಗೆ ಭಾರತ ದೇಶ ಸಾಂಬಾರು ಬೆಳೆಗಳ ತವರೂರು. ಕರಿಮೆಣಸು, ಏಲಕ್ಕಿಯನ್ನು ಬಿಟ್ಟರೆ ಶುಂಠಿಯದೇ ನಂತರದ ಸ್ಥಾನ. ಶುಂಠಿಯನ್ನು ಭಾರತದಲ್ಲಿ ವಾಣಿಜ್ಯ ಬೆಳೆಯಾಗಿ ಬೆಳೆಯುತ್ತಿದ್ದಾರೆ. ಇದನ್ನು ವಿದೇಶಕ್ಕೆ ರಫ್ತು ಮಾಡಲಾಗುತ್ತಿದೆ. ಭಾರತದ ರಾಜ್ಯಗಳಾದ ಕೇರಳ, ಮೇಘಾಲಯ, ಅಸ್ಸಾಂ, ಪಶ್ಚಿಮ ಬಂಗಾಳ, ಹಿಮಾಚಲ ಪ್ರದೇಶ, ಒಡಿಶಾ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ಬೆಳೆಯಲಾಗುತ್ತಿದೆ. ಹಾಗೂ ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಸಿಕ್ಕಿಂ, ಮಿಜೋರಂ, ನಾಗಾಲ್ಯಾಂಡ್ ರಾಜ್ಯಗಳಲ್ಲೂ ಕೂಡ ಈ ಬೆಳೆಯನ್ನು ಬೆಳೀತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ದೇಶದ ಯಾವ ರಾಜ್ಯದಲ್ಲಿ ಈ ಶುಂಠಿಯ ಒಂದು ವಿಸ್ತೀರ್ಣ ಮತ್ತು ಉತ್ಪಾದನೆ ಹೆಚ್ಚಾಗಿದೆ ಅಂತೀರಿ? ಕೇರಳ ರಾಜ್ಯದಲ್ಲಿ ಶುಂಠಿ ಬೆಳೆಯ ವಿಸ್ತೀರ್ಣ ಮತ್ತು ಉತ್ಪಾದನೆ ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ಅಧಿಕವಾಗಿದೆ. ಇನ್ನು ನಮ್ಮ ದೇಶದ ಶುಂಠಿ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯಾದಂಥ ಒಂದು ಖ್ಯಾತಿಯನ್ನು ಪಡೆದಿದೆ ಅಂತಿದೆ? ಬಹುತೇಕ ವಿಸ್ತೀರ್ಣ ಮತ್ತು ಉತ್ಪಾದನೆಯಲ್ಲಿ ನಮ್ಮ ದೇಶ ಅಂದರೆ ಭಾರತ ಮೊದಲ ಸ್ಥಾನದಲ್ಲಿದ್ದು, ಕೊಚಿನ್ ಶುಂಠಿ ಇಡೀ ವಿಶ್ವದಲ್ಲೇ ಅತ್ಯುತ್ತಮ ಗುಣಮಟ್ಟದ್ದೆಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಖ್ಯಾತಿ ಪಡೆದಿದೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಈ ಶುಂಠಿಯನ್ನು ಬೆಳೆಯಲಾಗ್ತಾ ಇದೆ? ನಮ್ಮ ರಾಜ್ಯದಲ್ಲಿ ಶುಂಠಿಯನ್ನು ಶಿವಮೊಗ್ಗ, ಉತ್ತರ ಕನ್ನಡ, ಬೀದರ, ಬೆಂಗಳೂರು, ಚಿಕ್ಕಮಗಳೂರು, ಚಿತ್ರದುರ್ಗ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಬೆಳೆಯಲಾಗುತ್ತಿದೆ. ಇನ್ನು ಈ ಶುಂಠಿ ಗೆಡ್ಡೆಯಲ್ಲಿರುವಂಥ ಅಂಶಗಳು ಯಾವ್ಯಾವು? ಶುಂಠಿಯ ವಿಶಿಷ್ಟವಾದ ರುಚಿ ಮತ್ತು ಗುಣಕ್ಕೆ ಜಿಂಜಿರಿನ್ ಎನ್ನುವ ಓಲಿಯೋರೆಸಿನ್ ಪದಾರ್ಥ ಕಾರಣವಾಗಿದ್ದು, ಅದರಲ್ಲಿ ಶೇಕಡ 6.5% ಒಣ ಶುಂಠಿಯಲ್ಲಿ ತೇವಾಂಶ ಶೇಕಡ 11%, ಆವಿಯಾಗಬಲ್ಲ ಎಣ್ಣೆ ಶೇಕಡ 2%, ಪಿಷ್ಟದ ಅಂಶ ಶೇಕಡ 53%, ನಾರಿನಾಂಶ ಶೇಕಡ 8% ಮತ್ತು ಪ್ರೋಟೀನ್ ಅಂಶ ಶೇಕಡ 12.5% ಇರುತ್ತದೆ. ಇನ್ನು ನಮ್ಮ ದೇಶದ ಶುಂಠಿಯನ್ನು ಮುಖ್ಯವಾಗಿ ನಾವು ಯಾವ್ಯಾವ ದೇಶಗಳಿಗೆ ರಫ್ತು ಮಾಡ್ತಾ ಇದ್ದೀವಿ? ಭಾರತ ದೇಶ ಶುಂಠಿಯನ್ನು ಮುಖ್ಯವಾಗಿ ಅರಬ್, ಮಧ್ಯಪ್ರಾಚ್ಯ, ಅಮೇರಿಕ, ಕೆನಡಾ, ಮೊರಕ್ಕೋ ಮತ್ತು ಬ್ರಿಟಿಷ್ ದ್ವೀಪಗಳಿಗೂ ಕೂಡ ರಫ್ತು ಮಾಡಲಾಗುತ್ತಿದೆ. ಇನ್ನು ಶುಂಠಿ ಬೇಸಾಯಕ್ಕೆ ಬಂದರೆ ಶುಂಠಿ ಬೇಸಾಯಕ್ಕೆ ಮಣ್ಣು ಹೇಗಿರಬೇಕು ಅಂತೀರಿ? ಶುಂಠಿ ಬೇಸಾಯಕ್ಕೆ ಹೆಚ್ಚು ಸಾವಯವ ಪದಾರ್ಥಗಳನ್ನು ಒಳಗೊಂಡಿರುವ ಮರಳು ಮಿಶ್ರಿತ ಗೋಡು, ಈ ಮಣ್ಣು ಈ ಬೆಳೆಗೆ ಬಹಳ ಸೂಕ್ತ. ಜೌಗು ಮತ್ತು ನೀರು ನಿಲ್ಲುವ ಪ್ರದೇಶದಲ್ಲಿ ಈ ಬೆಳೆ ಚೆನ್ನಾಗಿ ಫಲಿಸುವುದಿಲ್ಲ. ಮಣ್ಣಿನ ರಸಸಾರ 5.5-6.5 ಇನ್ನು ಈ ಶುಂಠಿ ಬೆಳೆಯನ್ನು ಒಂದೇ ಜಾಗದಲ್ಲಿ ಪ್ರತಿ ವರ್ಷ ಕೂಡ ಬೆಳಿಬಾರದು ಅಂತಾರೆ, ಇದು ಯಾತಕ್ಕಾಗಿ ಅಂತೀರಿ? ಏಕೆಂದರೆ ಶುಂಠಿ ಬೆಳೆ ಅಧಿಕ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಭೂಮಿಯಿಂದ ಹೀರಿಕೊಳ್ಳುವ ಕಾರಣದಿಂದ ಪ್ರತಿ ವರ್ಷ ಒಂದೇ ಜಾಗದಲ್ಲಿ ಈ ಬೆಳೆಯನ್ನು ಬೆಳೆಯಬಾರದು. ಇನ್ನು ಶುಂಠಿ ಬೆಳವಣಿಗೆಗೆ ಮತ್ತು ಬೇಸಾಯಕ್ಕೆ ಹವಾಗುಣ ಹೇಗಿರಬೇಕು ಅಂತೀರಿ? ಗಾಳಿಯಲ್ಲಿ ಹೆಚ್ಚು ತೇವಾಂಶ ಮತ್ತು ಹೆಚ್ಚು ಉಷ್ಣತೆಯಿಂದ ಕೂಡಿದ ವಾತಾವರಣವಿದ್ದರೆ ಶುಂಠಿಗೆ ಒಳ್ಳೆಯದು. ಉಷ್ಣತೆ 28°C -35°C ಇದ್ದರೆ ಉತ್ತಮ. ಈ ಬೆಳೆ ವಾರ್ಷಿಕ 1,255-1,500 mm ಮಳೆಯನ್ನು ಬಯಸುತ್ತದೆ. ಮಳೆ ಬೆಳೆಯ ಕಾಲದಲ್ಲಿ ಹರಡಿ ಬರಬೇಕು. ಕಡಿಮೆ ಮಳೆ ಬೀಳುವ ಸ್ಥಳಗಳಲ್ಲಿ ನೀರಾವರಿ ಅಗತ್ಯ. ಇಂಥ ವಾತಾವರಣವಿದ್ದರೆ ಸಮುದ್ರ ಮಟ್ಟದಿಂದ 1,500 m ಎತ್ತರದವರೆಗೂ ಈ ಬೆಳೆ ಚೆನ್ನಾಗಿ ಬೆಳೆಯುತ್ತದೆ. ಬೆಳೆಯು ಕಟಾವಿಗೆ ಬಂದಾಗ ಒಣಹವೆ ಇದ್ದರೆ ಉತ್ತಮ ಫಸಲು ಪಡೆಯಲು ಸಾಧ್ಯ. ಇನ್ನು ಶುಂಠಿ ಗೆಡ್ಡೆಗಳನ್ನು ಯಾವ ಕಾಲದಲ್ಲಿ ನಾಟಿ ಮಾಡಬೇಕಾಗತ್ತೆ? ಶುಂಠಿ ಗೆಡ್ಡೆಗಳನ್ನು ನಾಟಿ ಮಾಡಲು ಏಪ್ರಿಲ್ ತಿಂಗಳಿನಿಂದ ಜೂನ್ವರೆಗೆ ಸೂಕ್ತವಾದ ಕಾಲ. ಈ ಶುಂಠಿ ಬೆಳೆಯಲ್ಲಿರುವಂಥ ಮುಖ್ಯವಾದ ತಳಿಗಳು ಯಾವ್ಯಾವು? ವಿದೇಶಿ ತಳಿಗಳಾದ ರಿಯೋ ಡಿ ಜನೈರೋ ಮತ್ತು ಚೈನಾಗಳನ್ನು ದಕ್ಷಿಣ ಒಣ ಪ್ರದೇಶ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಬೆಳೆಯಬಹುದು. ಆದರೆ ಕರಾವಳಿ ಪ್ರದೇಶದಲ್ಲಿ ರಿಯೋ ಡಿ ಜನೈರೋವನ್ನು ಹಸಿ ಶುಂಠಿಯಾಗಿ ಬೆಳೆಯುತ್ತಾರೆ. ಗುಡ್ಡಗಾಡು ಪ್ರದೇಶದಲ್ಲಿ ಹಿಮಾಚಲ ಪ್ರದೇಶ ತಳಿಯನ್ನು ಬೆಳೆಯಬಹುದು. ಈ ಪ್ರದೇಶದಲ್ಲಿ ಕಾರ್ಕಳ ಎನ್ನುವ ಸ್ಥಳೀಯ ತಳಿ ಕೂಡ ಇದೆ. ಇತರೆ ಸುಧಾರಿತ ತಳಿಗಳಾದ ಸುಪ್ರಭ, ಸುರುಚಿ ಮತ್ತು ಸುರಭಿ ತಳಿಗಳು ಅಧಿಕ ಇಳುವರಿ, ಹೆಚ್ಚು ಓಲಿಯೋರೆಸಿನ್ ಮತ್ತು ಕಡಿಮೆ ನಾರಿನ ಅಂಶಗಳನ್ನು ಹೊಂದಿರುತ್ತವೆ. ಹಾಗೂ ಇತರೆ ಸ್ಥಳೀಯ ತಳಿಗಳಾದ ವೈನಾಡ್, ಮಾನಂತಾಡಿ ಮತ್ತು ಮಾರನ್ಗಳನ್ನು 3 ಪ್ರದೇಶಗಳಲ್ಲೂ ಬೆಳೆಯಬಹುದು. ಇನ್ನು ಮುಖ್ಯವಾಗಿ ಈ ಹಸಿ ಶುಂಠಿಯನ್ನು ಪಡೆಯೋದಕ್ಕೆ ಸೂಕ್ತವಾದಂಥ ತಳಿಗಳು ಯಾವ್ಯಾವು ಅಂತೀರಿ? ರಿಯೋ ಡಿ ಜನೈರೋ, ಚೈನಾ, ಮಾರನ್, ಹಿಮಾಚಲ್ ಪ್ರದೇಶ, ಸುಬ್ರಭ, ಸುರುಚಿ ತಳಿಗಳು ಹಸಿ ಶುಂಠಿ ಪಡೆಯಲು ಸೂಕ್ತವಾಗಿವೆ. ಇನ್ನು ಒಣಶುಂಠಿ ಪಡೆಯೋದಕ್ಕೆ ಸೂಕ್ತವಾದಂಥ ತಳಿಗಳು ಯಾವ್ಯಾವು? ಒಣಶುಂಠಿಗೆ ಕಾರ್ಕಳ, ನಾಡಿಯಾ, ಮಾರನ್, ಸುಪ್ರಭ, ಸುರುಚಿ, ವೈನಾಡ್, ಮಾನಂತಾಡಿ ಸೂಕ್ತವಾದ ತಳಿಗಳು. ಇನ್ನು ಹೆಚ್ಚು ಈ ಓಲಿಯೋ ರೆಸಿನ್ ಅಂಶ ಇರುವಂಥ ತಳಿಗಳು ಯಾವ್ಯಾವು ಅಂತೀರಿ? ತಳಿಗಳಾದ ಚೈನಾ, ರಿಯೋ ಡಿ ಜೈನೈರೋ, ಎರ್ನಾಡ್ ಮತ್ತು ಕರಪಂಪಾಡಿಗಳಲ್ಲಿ ಓಲಿಯೋ ರೆಸಿನ್ ಅಂಶ ಹೆಚ್ಚಿಗೆ ಇರುತ್ತದೆ. ಇನ್ನು ಈ ಬಿತ್ತನೆಗೆಡ್ಡೆ ಎಷ್ಟು ಬೇಕಾಗುತ್ತೆ ಅಂತೀರ? ಬಿತ್ತನೆ ಮಾಡಲಿಕ್ಕೆ ಶುಂಠಿ ಗೆಡ್ಡೆ 1 ಹೆಕ್ಟೇರ್ಗೆ 1.5 ಸಾವಿರ ಕಿಲೋಗ್ರಾಂ ಬೇಕಾಗುತ್ತೆ, ಅಂದರೆ 2.5 ಎಕರೆಗೆ. ಇನ್ನು ಈ ಶುಂಠಿ ಗೆಡ್ಡೆಯ ಗುಣಮಟ್ಟ ಹೇಗಿರಬೇಕು ಅಂತೀರ ಬಿತ್ತನೆ ಮಾಡೋದಕ್ಕೆ? ಬಿತ್ತನೆಗೆ ಉಪಯೋಗಿಸಬೇಕಾದ ಗೆಡ್ಡೆಗಳು 2.5 ಸೆಂಟಿಮೀಟರ್ನಿಂದ 5 ಸೆಂಟಿಮೀಟರ್ವರೆಗೆ ಉದ್ದ ಎದ್ದು ಪ್ರತಿ ಗೆಡ್ಡೆ 25-30 ಗ್ರಾಂ ತೂಕ ಇರಬೇಕು ಹಾಗೂ ಕನಿಷ್ಠ 2-3 ಕಳೆಗಳನ್ನು ಹೊಂದಿರಬೇಕು. ಈ ಬಿತ್ತನೆಗಿಂತ ಮುಂಚೆ ಶುಂಠಿ ಗೆಡ್ಡೆಯನ್ನು ಏನಾದರೂ ಉಪಚಾರಕ್ಕೆ ಒಳಪಡಿಸಬೇಕಾಗತ್ತೆಯೇ? ಹೌದು, ಉಪಚಾರ ಮಾಡಬೇಕು. ಶುಂಠಿ ಗೆಡ್ಡೆಗಳನ್ನು ಆಯ್ಕೆ ಮಾಡಿದ ನಂತರ 0.3% ಡೈಥೇನ್ M45 ದ್ರಾವಣದಲ್ಲಿ 10-30 ನಿಮಿಷಗಳ ಕಾಲ ಅದ್ದಿ ತೆಗೆದರೆ ಫಿಜೇರಿಯಂ ಬೇರು ಕೊಳೆ ರೋಗವನ್ನು ಹತೋಟಿಯಲ್ಲಿ ಇಟ್ಟಂತಾಗುತ್ತದೆ. ಅಂಥವುಗಳನ್ನು 3-4 ಗಂಟೆ ಕಾಲ ನೆರಳಲ್ಲಿ ಒಣಗಿಸಿ ನಾಟಿಗೆ ಬಳಸಬಹುದು. ಇನ್ನು ಶುಂಠಿ ಬೆಳೆಗೆ ಬೇಕಾಗುವಂಥ ಈ ಗೊಬ್ಬರಗಳು ಪ್ರಮಾಣ ಎಷ್ಟೆಷ್ಟು ಅಂತೀರ? ಪ್ರತಿ ಹೆಕ್ಟೇರ್ಗೆ 25-30 ಟನ್ ಕೊಟ್ಟಿಗೆ ಗೊಬ್ಬರ ಬೇಕು. ಇದರ ಜೊತೆ 100 ಕಿಲೋಗ್ರಾಂ ಸಾರಜನಕ, 50 ಕಿಲೋಗ್ರಾಂ ರಂಜಕ ಮತ್ತು 50 ಕಿಲೋಗ್ರಾಂ ಪೊಟ್ಯಾಷಿಗಳನ್ನು ಒದಗಿಸಬೇಕಾಗುತ್ತೆ. ಇನ್ನು ಈ ಶುಂಠಿ ಬೇಸಾಯಕ್ಕೆ ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ಭೂಮಿಯ ಸಿದ್ಧತೆ ಅಂದರೆ ಮೊದಲು ಭೂಮಿಯನ್ನು 3-4 ಬಾರಿ ಉಳುಮೆ ಮಾಡಿ ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರವನ್ನು ಭೂಮಿಗೆ ಬೆರೆಸಬೇಕು. ತದನಂತರ ಮರಳುಗೋಡು ಪ್ರದೇಶದಲ್ಲಿ ಸಮತಟ್ಟಾದ ಮಡಿಗಳನ್ನು, ಜೇಡಿ ಮಣ್ಣಿನ ಪ್ರದೇಶದಲ್ಲಿ ಎತ್ತರದ ಮಡಿಗಳನ್ನು ತಯಾರಿಸಬೇಕು. ಎತ್ತರದ ಮಡಿಗಳ ಉದ್ದ 3 ಮೀಟರ್, ಅಗಲ 90 ಸೆಂಟಿಮೀಟರ್ನಿಂದ 1 ಮೀಟರ್ ಇದ್ದು ಎತ್ತರ 15 ಸೆಂಟಿಮೀಟರ್ ಇರಬೇಕು. ಪ್ರತಿ ಮಡಿಗೆ ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ರಂಜಕ ಮತ್ತು 50% ಪೊಟ್ಯಾಷ್ ಗೊಬ್ಬರವನ್ನು ಹಾಕಬೇಕು. 50% ಸಾರಜನಕವನ್ನು ನಾಟಿ ಮಾಡಿದ 30-40 ದಿನಗಳ ನಂತರವೂ ಉಳಿದ 50% ಸಾರಜನಕವನ್ನು ನಾಟಿ ಮಾಡಿದ 60-90 ದಿನಗಳ ನಂತರವೂ ಕೊಡಬೇಕಾಗುತ್ತೆ. ಇನ್ನು ಪ್ರತಿ ಹೆಕ್ಟೇರ್ಗೆ ಸಾಧಾರಣವಾಗಿ ಎಷ್ಟು ಎತ್ತರದ ಮಡಿಗಳು ಬೇಕಾಗ್ತವೆ ಅಂತೀರ? 3 ಮೀಟರ್ ಉದ್ದದ, 1 ಮೀಟರ್ ಅಗಲದ ಎತ್ತರ ಮಡಿಗಳಾದರೆ 1 ಹೆಕ್ಟೇರ್ಗೆ 2,000 ಮಡಿಗಳು ಮಾಡಬೇಕಾಗತ್ತೆ. ಇನ್ನು ಈ ಶುಂಠಿ ಬೆಳೆ ಬೇಸಾಯದಲ್ಲಿ ಲಘು ಪೋಷಕಾಂಶಗಳ ಕೊರತೆ ಏನಾದರೂ ಉಂಟಾಗತ್ತೆಯೇ? ಆವಾಗವಾಗ ಕೆಲವು ಲಘು ಪೋಷಕಗಳ ಕೊರತೆ ಉಂಟಾಗತ್ತೆ. ಅದರಲ್ಲೂ ಸತುವಿನ ಕೊರತೆ ಇರುವ ಮಣ್ಣುಗಳಲ್ಲಿ ಭೂ ಸಿದ್ಧತೆ ಸಮಯದಲ್ಲಿ ಹೆಕ್ಟೇರ್ 1ಕ್ಕೆ 30 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಗೊಬ್ಬರವನ್ನು ಹಾಕಿದಲ್ಲಿ ಉತ್ತಮ ಇಳುವರಿ ಪಡೆಯುವ ಸಾಧ್ಯತೆ ಇದೆ. ಇನ್ನು ಈ ಗಡ್ಡೆಗಳನ್ನು ನಾವು ಬಿತ್ತನೆ ಮಾಡುವಾಗ ಅಂತರವನ್ನು ಎಷ್ಟೆಷ್ಟು ಪಾಲಿಸಬೇಕಾಗತ್ತೆ ಅಂತೀರ? ಸಾಲುಗಳ ನಡುವೆ 45 ಸೆಂಟಿಮೀಟರ್, ಗಿಡದಿಂದ ಗಿಡಕ್ಕೆ 30 ಸೆಂಟಿಮೀಟರ್ ಅಂತರದಲ್ಲಿ ಶುಂಠಿ ಗೆಡ್ಡೆಗಳನ್ನು ನಾಟಿ ಮಾಡಬೇಕು. ಇನ್ನು ಮಡಿಗಳ ನಡುವೆ ಅಂತರ ಇರಬೇಕು ಅಂತ ನಾವು ಕೇಳ್ತೀವಿ, ಎಷ್ಟು ಅಂತರ ಇರಬೇಕಾಗತ್ತೆ ಮತ್ತು ಯಾಕಾಗಿ ಅಂತರ ಕೊಡಬೇಕಾಗತ್ತೆ? ಮಡಿಗಳ ನಡುವೆ ಕನಿಷ್ಠ 50 ಸೆಂಟಿಮೀಟರ್ ಅಂತರವಿರಬೇಕು. ಏಕೆಂದರೆ ಓಡಾಡಲು ಮತ್ತು ಬೇಸಾಯ ಕ್ರಮಗಳನ್ನು ಪಾಲಿಸಲು ಅನುಕೂಲ ಆಗುತ್ತೆ. ಇನ್ನು ಈ ಶುಂಠಿ ಬೆಳೆ ಬೇಸಾಯದಲ್ಲಿ ಕಳೆ ನಿಯಂತ್ರಣ ಮಾಡುವಾಗ ಏನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರ? ಬೇಸಾಯದ ಅವಧಿಯಲ್ಲಿ 2-3 ಬಾರಿ ಕಳೆಯನ್ನು ಕೀಳಬೇಕಾಗತ್ತೆ. ಮೊದಲ ಕಳೆ ನಿಯಂತ್ರಣ ಭೂಮಿಗೆ ಹೊದಿಕೆ ಕೊಡುವುದರ ಮೊದಲು, ನಂತರ ತಿಂಗಳಿಗೊಮ್ಮೆ ಅಥವಾ ಕಳೆಗಳ ಪ್ರಮಾಣವನ್ನು ಆಧರಿಸಿ ಕಳೆ ಹತೋಟಿ ಮಾಡಬಹುದು. ಅಂತರ ಬೇಸಾಯ ಮಾಡಿ ಅಥವಾ ಸ್ವತಃ ಕಳೆಗಳನ್ನು ಕಿತ್ ಹಾಕಬಹುದು. ಇನ್ನು ಶುಂಠಿ ಬೆಳೆಗೆ ಈ ನೀರಾವರಿ ಅವಶ್ಯಕತೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಏಕಾಗಬಾರ್ದು. ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ನೀರಾವರಿಯನ್ನು ಒದಗಿಸಬೇಕಾಗುತ್ತೆ. ಭಾರತದಾದ್ಯಂತ ಈ ಬೆಳೆಯನ್ನು ಹೆಚ್ಚಾಗಿ ನೀರಾವರಿ ಬೆಳೆಯನ್ನಾಗಿ ಬೆಳೆಯುತ್ತಿರೋದ್ರಿಂದ ಎರಡು ವಾರಕ್ಕೆ ಒಮ್ಮೆ ನೀರು ಒದಗಿಸಬೇಕು. ಸಾಮಾನ್ಯವಾಗಿ ಸೆಪ್ಟೆಂಬರ್ ಮಧ್ಯದಿಂದ ನವಂಬರ್ ಮಧ್ಯದವರೆಗೆ ನೀರಾವರಿ ಅಗತ್ಯತೆ ಇರುತ್ತದೆ. ಇನ್ನು ಈ ಶುಂಠಿ ಬೇಸಾಯದಲ್ಲಿ ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡಬೇಕಾಗತ್ತೆ? ನೀರಿನ ನಿರ್ವಹಣೆಯನ್ನು ಮಣ್ಣು ಮತ್ತು ಹವಾಗುಣವನ್ನು ಆಧರಿಸಿ ಒದಗಿಸಬೇಕು. ಗೆಡ್ಡೆ ನಾಟಿ ಮಾಡಿದ ತಕ್ಷಣ ನೀರು ಹಾಯಿಸಬೇಕು. ಗೆಡ್ಡೆ ಕಟ್ಟುವ ಸಮಯದಲ್ಲಿ ನೀರಿನ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಗೆಡ್ಡೆ ಕೊಯ್ಲು ಮಾಡುವ ಮೊದಲು ಸುಮಾರು 4-5 ದಿನ ನೀರನ್ನು ತಾಕಿಗೆ ಹಾಯಿಸಿ ಗೆಡ್ಡೆಗಳನ್ನು ನೆಲ ಅಗೆದು ತೆಗೆಯಬೇಕಾಗುತ್ತೆ. ಇನ್ನು ಈ ಶುಂಠಿ ಬೆಳೆ ಬೇಸಾಯದಲ್ಲಿ ಮಧ್ಯಂತರ ಕ್ರಮಗಳನ್ನೇನಾದರೂ ಅನುಸರಿಸಬೇಕಾಗತ್ತೆಯೇ? ಶುಂಠಿ ಗೆಡ್ಡೆಯ ಬೆಳವಣಿಗೆಗೆ ಅನುವು ಮಾಡಿಕೊಡಲು ನಾಟಿ ಮಾಡಿದ ನಂತರ 45 ಮತ್ತು 90 ದಿನಗಳಾದ ಮೇಲೆ ಕಳೆ ಕೀಳಿ ಗೊಬ್ಬರ ಹಾಕಿದ ನಂತರ ಮಣ್ಣನ್ನು ಏರ್ ಹಾಕಬೇಕು. ಓಹೋಹೋಹೋ. ಇನ್ನು ಈ ಶುಂಠಿ ಬೆಳೆ ಬೇಸಾಯದಲ್ಲಿ ಈ ಹೊದಿಕೆಯನ್ನು ಹಾಕಬೇಕಾಗತ್ತೆ ಅಂತ ನಾವು ಕೇಳ್ತಾ ಇರ್ತೀವಿ, ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಮಾಡಿಕೊಡ್ತೀರಾ? ಗೆಡ್ಡೆ ನಾಟಿ ಮಾಡಿದ ನಂತರ ಭೂಮಿಯನ್ನು ಹಸಿರೆಲೆಗಳಿಂದ ಮುಚ್ಚಬೇಕು. ಇದರಿಂದ ಗೆಡ್ಡೆ ಮೊಳೆಯುವಿಕೆ ಚೆನ್ನಾಗಾಗುತ್ತೆ. ಪುನಃ 2 ತಿಂಗಳುಗಳ ನಂತರ ಮತ್ತೊಮ್ಮೆ ಹಸಿರೆಲೆ ಹೊದಿಕೆ ಕೊಡಬೇಕು. ಇದರಿಂದ ಮಣ್ಣಿನಲ್ಲಿನ ತೇವಾಂಶವನ್ನು ಕಾಪಾಡಿದಂತಾಗಿ ಕಳೆ ನಿಯಂತ್ರಣವೂ ಆಗುತ್ತದೆ. ಪ್ರತಿ ಬಾರಿ ಹೆಕ್ಟೇರ್ ಒಂದಕ್ಕೆ 10,000 ಕಿಲೋಗ್ರಾಂನಷ್ಟು ಹಸಿರೆಲೆ ಬಳಸಬೇಕಾಗುತ್ತದೆ. ಈ ಹಸಿರೆಲೆ ಹೊದಿಕೆ ಕ್ರಮ ಪಾಲಿಸುವುದರಿಂದ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಿ ಅಧಿಕ ಇಳುವರಿ ಪಡೆಯಬಹುದಾಗಿದೆ. ಈಗಾಗಲೇ ತಾವು ತಿಳಿಸಿದ ಹಾಗೆ ಈ ಶುಂಠಿಯನ್ನು ಒಂದೇ ಸ್ಥಳದಲ್ಲಿ ಸತತವಾಗಿ ಬೆಳೀಬಾರದು ಅಂತಂದು ನಾವು ನೋಡಿದ್ದೇವೆ. ಹಾಗಾದರೆ ಇದಕ್ಕಿರುವಂಥ ಒಂದು ಮುಂದಿನ ಕ್ರಮ ಏನು ಅಂತೀರಿ? ನಾನಾಗಲೇ ಹೇಳಿರೋ ಹಾಗೆ ಶುಂಠಿಯನ್ನು ಸತತವಾಗಿ ಒಂದೇ ಸ್ಥಳದಲ್ಲೇ ಬೆಳೆಯಬಾರದು. ಬೆಳೆ ಪರಿವರ್ತನೆ ಕ್ರಮವನ್ನು ಅನುಸರಿಸಬಹುದು. ಉದಾಹರಣೆಗೆ ರಾಗಿ, ತೊಗರಿ, ಶೇಂಗಾ ಮತ್ತು ತರಕಾರಿ ಬೆಳೆಗಳನ್ನು ಪರಿವರ್ತನೆಗೆ ಬಳಸಬಹುದು. ಇನ್ನು ಈ ಶುಂಠಿಯನ್ನು ಮುಖ್ಯವಾಗಿ ನಾವು ಯಾವ್ಯಾವ ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ ಬೆಳ್ಕೋಬಹುದು? ಶುಂಠಿ ಬೆಳೆಯನ್ನು ತೆಂಗು, ಅಡಿಕೆ, ಕಾಫಿ ಮತ್ತು ಕಿತ್ತಳೆ ತೋಟಗಳಲ್ಲಿ ಅಂತರ ಬೆಳೆಯಾಗಿ ಬೆಳೆಯಬಹುದಾಗಿದೆ. ಇನ್ನು ಇತ್ತೀಚೆಗೆ ನಮ್ಮ ರೈತರು ಈ ಶುಂಠಿ ಬೆಳೆಯನ್ನು ಹೇಗೆಲ್ಲ ಬೆಳೀತಾ ಇದ್ದಾರೆ ಅಂತೀರಿ? ನಾವು ಇತ್ತೀಚೆಗೆ ನೋಡೋದೇನೆಂದರೆ ಕಾಫಿ ತೋಟಗಳ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಂಡುಬರುವ ದೃಶ್ಯ ಏನೆಂದರೆ ವಲಸೆ ಬಂದ ರೈತರು ಕಾಡು ಪ್ರದೇಶದಲ್ಲಿ ಮರಗಿಡಗಳನ್ನು ಕಡಿದು ಹಾಕಿ ಅಂತಹ ಫಲವತ್ತಾದ ಭೂಮಿಯಲ್ಲಿ ಶುಂಠಿಯನ್ನು ಬೆಳೀತಾ ಇದ್ದಾರೆ. ಇದು ಇತ್ತೀಚಿನ ಸರ್ವೇ ಸಾಮಾನ್ಯ ದೃಶ್ಯವಾಗಿದೆ. ಇನ್ನು ಶುಂಠಿ ಬೆಳೆಯನ್ನು ಕಾಡುವಂಥ ಮುಖ್ಯವಾದ ಕೀಟಗಳು ಯಾವ್ಯಾವು, ಅವುಗಳ ಹತೋಟಿಯನ್ನು ಹೇಗೆ ಮಾಡಬೇಕಾಗತ್ತೆ? ಶುಂಠಿ ಬೆಳೆಯನ್ನು ಕಾಡುವ ಪ್ರಮುಖ ಕೀಟಗಳೆಂದರೆ ಕಾಂಡ ಕೊರೆಯುವ ಹುಳು, ಎಲೆ ತಿನ್ನುವ ಹುಳು ಮತ್ತು ಗುಪ್ತ ಕಾಂಡ ಶಲ್ಕ ಕೀಟ. ಈ ಕೀಟಗಳನ್ನು ತಡೆಗಟ್ಟಲು 1.7 ಮಿಲಿಲೀಟರ್ ಡೈಮೀಥೋಯೇಟ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕಾಗುತ್ತೆ. ಈ ಕಾಂಡ ಕೊರೆಯುವ ಹುಳ ಸಾಮಾನ್ಯವಾಗಿ ಕಂಡುಬರುವಂಥ ಸಮಯ ಯಾವುದು ಅಂತೀರಿ? ಗಿಡದಲ್ಲಿ ಚಿಗುರು ಬರುವ ಸಮಯದಲ್ಲಿ ಕಾಂಡ ಕೊರೆಯುವ ಹುಳು ತುದಿಯಲ್ಲಿ ಹಾನಿಯನ್ನು ಉಂಟು ಮಾಡುತ್ತದೆ. ಹಾನಿಗೊಳಗಾದ ತುದಿಯನ್ನು ಹಿಡಿದು ಎಳೆದರೆ ಕಾಂಡ ಸುಲಭವಾಗಿ ಮೇಲೆ ಬರುತ್ತದೆ. ಈ ಹುಳು ಜುಲೈನಿಂದ ನವೆಂಬರ್ವರೆಗೆ ಹೆಚ್ಚಾಗಿ ಕಂಡುಬರುತ್ತದೆ. ಇನ್ನು ಮುಖ್ಯವಾಗಿ ಈ ಒಂದು ಶುಂಠಿಯನ್ನು ಕಾಡುವಂಥ ಪ್ರಮುಖವಾದ ರೋಗಗಳು ಯಾವ್ಯಾವು, ಅವುಗಳ ಹತೋಟಿಯನ್ನು ಹೇಗೆ ಮಾಡಬೇಕಾಗತ್ತೆ? ಮುಖ್ಯವಾಗಿ ಹೇಳಬೇಕಾದ್ರೆ ಶುಂಠಿ ಬೆಳೆಯಲ್ಲಿ ಗೆಡ್ಡೆ ಕೊಳೆ ರೋಗ ಮತ್ತು ಎಲೆ ಚುಕ್ಕೆ ರೋಗ ಕಂಡುಬರುತ್ತೆ. ಗೆಡ್ಡೆ ಕೊಳೆ ರೋಗವು ಅತಿ ಹೆಚ್ಚು ಮಳೆಯಾಗುವ ಮತ್ತು ನೀರು ಬಸಿಯದೆ ತೇವಾಂಶ ಹೆಚ್ಚಾಗಿರುವ ಪ್ರದೇಶದಲ್ಲಿ ಕಂಡುಬರುತ್ತೆ. ರೋಗ ಬಾಧಿತ ಗಿಡಗಳಲ್ಲಿ ಎಲೆಗಳು ತುದಿಯಿಂದ ಕೆಳಭಾಗದ ತನಕ ಹಳದಿ ಬಣ್ಣಕ್ಕೆ ತಿರುಗಿ ಒಣಗುತ್ತವೆ. ಕಾಂಡದ ಕೆಳಭಾಗವು ಮೃದುವಾಗಿ ಕೊಳೆಯುತ್ತದೆ. ಈ ರೋಗವು ನಾಟಿ ಗೆಡ್ಡೆಗಳಿಂದಲೂ ಹಾಗೂ ಮಣ್ಣಿನಿಂದಲೂ ಹರಡಬಹುದು. ಗೆಡ್ಡೆ ಕೊಳೆ ರೋಗಕ್ಕೆ ಹತೋಟಿ ಕ್ರಮಗಳು ಕೆಲವಿವೆ. ಅವೇನೆಂದರೆ ತಾಕಿನಿಂದ ನೀರು ಬಸಿದು ಹೋಗುವಂತೆ ಬಸಿ ಕಾಲುವೆಗಳನ್ನು ತೋಡಬೇಕು. ನಂತರ ರೋಗರಹಿತ ನಾಟಿ ಗೆಡ್ಡೆಗಳನ್ನು ನಾಟಿಗೆ ಆಯ್ಕೆ ಮಾಡಬೇಕು. ನಾಟಿಗೆ ಮುಂಚೆ ಗೆಡ್ಡೆಗಳನ್ನು ಶಿಲೀಂದ್ರನಾಶಕದಿಂದ ಉಪಚರಿಸಬೇಕು. ರೋಗ ಕಾಣಿಸಿದ ಮಡಿಗಳಿಗೆ 0.1 ಪಾದರಸ ಸಂಯುಕ್ತ ಶಿಲೀಂಧ್ರನಾಶಕ ದ್ರಾವಣವನ್ನು ಹಾಕಬೇಕು. ಮಡಿಗಳನ್ನು ನಾಟಿಗೆ ಬಳಸುವ ಮುಂಚೆ 40 ದಿನಗಳ ಕಾಲ ಪಾರದರ್ಶಕ ಪಾಲಿಥೀನ್ ಹಾಳೆಗಳಿಂದ ಮುಚ್ಚಿ ಬಿಸಿಲಿನ ಶಾಖಕ್ಕೆ ಒಳಪಡಿಸಬೇಕು. ಇನ್ನು ಎಲೆ ಚುಕ್ಕಿ ರೋಗ ಹೆಚ್ಚು ಬಿಸಿಲಲ್ಲಿ ಬೆಳೆದ ಬೆಳೆಯ ಮೇಲೆ ತೀವ್ರವಾಗಿರುತ್ತದೆ. ಈ ರೋಗವನ್ನು ತಡೆಗಟ್ಟಲು 2 ಗ್ರಾಂ ಮ್ಯಾಂಕೋಜೆಬ್ ಇದನ್ನು ಪ್ರತಿ ಲೀಟರ್ ನೀರಿನಲ್ಲಿ ನೆನೆಸಿ ಸಿಂಪಡಿಸಬೇಕು. ಈಗ ಮುಖ್ಯವಾಗಿ ಈ ಶುಂಠಿ ಒಂದು ಬೆಳೆ ಪರಿವರ್ತನೆಗೆ ಬಂದರೆ ಯಾವ ತರಕಾರಿ ಬೆಳೆಗಳನ್ನು ಕೂಡ ಈ ಶುಂಠಿ ಜೊತೆಗೆ ನಾವು ಪರಿವರ್ತನೆ ಬೆಳೆಯಾಗಿ ಬೆಳಿಬಹುದೇ? ಎಲ್ಲ ತರಕಾರಿ ಬೆಳೆಗಳನ್ನು ಬೆಳಿಲಿಕ್ಕಾಗೋದಿಲ್ಲ. ಅದರಲ್ಲಿ ಹೇಳಬೇಕಾದ್ರೆ ಟೊಮ್ಯಾಟೊ, ಆಲೂಗಡ್ಡೆ, ಮೆಣಸಿನಕಾಯಿ ಮತ್ತು ಬದನೆ ಬೆಳೆಗಳನ್ನು ಪರ್ಯಾಯ ಬೆಳೆಗಳಿಗೆ ಬೆಳೆಯಬಾರದು. ಏಕೆಂದರೆ ಈ ಬೆಳೆಗಳು ಸ್ವರ್ಗರೋಗಕ್ಕೆ ಕಾರಣಕರ್ತವಾದದಕ್ಕೆ ಆಶ್ರಯ ಕೊಡುವುದರಿಂದ ಇವು ಸೂಕ್ತವಲ್ಲ. ಇನ್ನು ಶುಂಠಿಯನ್ನು ಕೊಯ್ಲು ಮಾಡೋದು ಯಾವಾಗ ಅಂತೀರ? ಶುಂಠಿಯನ್ನು ನಾಟಿ ಮಾಡಿದ 7-8 ತಿಂಗಳುಗಳಲ್ಲಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಬಾಡಲು ಪ್ರಾರಂಭಿಸಿದಾಗ ಶುಂಠಿಯು ಕೊಯ್ಲಿಗೆ ಬರುತ್ತದೆ. ಹಸಿ ಶುಂಠಿಯನ್ನು ಮಾರಾಟ ಮಾಡಲು ನಾಟಿ ಮಾಡಿದ 6-7 ತಿಂಗಳ ನಂತರ ಕೊಯ್ಲು ಮಾಡಬೇಕು. ಒಣಶುಂಠಿ ಹಾಗೂ ನಾಟಿಗೆ ಬೇಕಾದರೆ ನಾಟಿ ಮಾಡಿದ 9-10 ತಿಂಗಳಿಗೆ ಕೊಯ್ಲು ಮಾಡಬೇಕಾಗುತ್ತೆ. ಇನ್ನು ಇಳುವರಿಯನ್ನು ಎಷ್ಟೆಷ್ಟು ಪಡಿಬಹುದು ಅಂತೀರಿ? 1 ಹೆಕ್ಟೇರ್ ಪ್ರದೇಶದಿಂದ ಸರಾಸರಿ 10,000-12,500 ಗ್ರಾಂ ಶುಂಠಿಯನ್ನು ಪಡೆಯಬಹುದು. ಒಣ ಶುಂಠಿ ಇಳುವರಿಯು ಹಸಿ ಶುಂಠಿ ಉತ್ಪಾದನೆಯ 20-25% ಇರುತ್ತದೆ. ಇನ್ನು ಈ ಶುಂಠಿಯ ಸಂಸ್ಕರಣಾ ವಿಧಾನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಧಾರಾಳವಾಗಿ ಶುಂಠಿಯನ್ನು ಕೊಯ್ಲು ಮಾಡಿದ ನಂತರ ಹಸಿ ಗುಪ್ತ ಕಾಂಡಗಳನ್ನು ನೀರಿನಲ್ಲಿ ರಾತ್ರಿಯಿಡೀ ನೆನೆಸಬೇಕು. ಕಾಂಡಗಳಿಗೆ ಅಂಟಿರುವ ಮಣ್ಣನ್ನು ಕೈಯಿಂದ ತಿಕ್ಕಿ ತೆಗೆಯಬೇಕು. ಸೀಳಿದ ಬೊಂಬುವಿನ ಚೂಪಾದ ತುದಿಯ ಸಹಾಯದಿಂದ ಗುಪ್ತ ಕಾಂಡಗಳ ಹೊರಪದರವನ್ನು ತೆಗೆಯಬೇಕು. ಮತ್ತೊಮ್ಮೆ ತೊಳೆದು 1 ವಾರ ಬಿಸಿಲಿನಲ್ಲಿ ಸಮವಾಗಿ ಹರಡಿ ಒಣಗಿಸಬೇಕು. ಅನಂತರ ಒಣಗಿದ ಕಾಂಡಗಳನ್ನು ಒಂದಕ್ಕೊಂದು ತಿಕ್ಕಿ ಸ್ವಚ್ಛ ಮಾಡಬೇಕಾಗುತ್ತೆ. ಇನ್ನು ಬ್ಲೀಚಿಂಗ್ ಮಾಡಿದ ಶುಂಠಿ ಅಂತ ನಾವು ಕೇಳ್ತಾ ಇರ್ತೀವಿ, ಇದರ ತಯಾರಿಕೆ ಹೇಗೆ ಅಂತೀರಿ? ಬ್ಲೀಚಿಂಗ್ ಮಾಡಿದ ಶುಂಠಿಯನ್ನು ತಯಾರಿಸಲು ಸಿಪ್ಪೆ ತೆಗೆದ ಶುಂಠಿಯನ್ನು 0.2 ಸುಣ್ಣದ ತಿಳಿ ನೀರಿನ ದ್ರಾವಣದಲ್ಲಿ 6 ಗಂಟೆಗಳ ಕಾಲ ನೆನೆಸಿ ನೀರಿನಲ್ಲಿ ತೊಳೆದು ಮತ್ತೆ ಬಿಸಿಲಿನಲ್ಲಿ ಒಣಗಿಸಿ ಕಸ ಕಡ್ಡಿಗಳನ್ನು ಬೇರ್ಪಡಿಸಿ ಚೀಲಗಳಲ್ಲಿ ಶೇಖರಿಸಬಹುದಾಗಿದೆ. ಇನ್ನು ಈ ನಾಟಿ ಗಡ್ಡೆಗಳ ಶೇಖರಣಾ ವಿಧಾನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಜನವರಿ ಫೆಬ್ರವರಿ ತಿಂಗಳುಗಳಲ್ಲಿ ಕೊಯ್ಲಿನ ನಂತರದ ಆರೋಗ್ಯವಂತ ತಾಜಾ ಗೆಡ್ಡೆಗಳನ್ನು ಮುಂದಿನ ಬೆಳೆಗಾಗಿ 3-4 ತಿಂಗಳ ಕಾಲ ಹಾಳಾಗದಂತೆ ಶೇಖರಿಸಿಡುವುದು ಅಗತ್ಯ. ಸಂಸ್ಕರಿಸಿದ ಗೆಡ್ಡೆಗಳನ್ನು 0.1 ಬ್ಯಾವೆಸ್ಟೀನ್ ಶಿಲೀಂಧ್ರನಾಶಕ ದ್ರಾವಣದಲ್ಲಿ 60 ನಿಮಿಷಗಳ ಕಾಲ ನೆನೆಸಿ ನಂತರ ನೆರಳಲ್ಲಿ ಒಣಗಿಸಿ ಇವುಗಳನ್ನು ನೆರಳಿರುವ ಪ್ರದೇಶದಲ್ಲಿ ಅಥವಾ ಗುಣಿಗಳಲ್ಲಿ ಶೇಖರಿಸಬಹುದು. ನೆಲದ ಮೇಲೆ ಒಣ ಮರಳನ್ನು ಅಥವಾ ಮರದ ಪುಡಿಯನ್ನು ತೆಳುವಾಗಿ ಹರಡಿ ಅದರ ಮೇಲೆ ಗೆಡ್ಡೆಗಳನ್ನು ಪದರ ಪದರಾಗಿ ಶೇಖರಿಸಬೇಕು. ಪ್ರತಿ ಪದರದ ಮಧ್ಯೆ ಪುನಃ ಒಣ ಮರಳು ಅಥವಾ ಮರದ ಪುಡಿಯನ್ನು ಹರಡಬೇಕು. ಮೇಲ್ಭಾಗದಲ್ಲಿ ಒಣಗಿದ ಭತ್ತದ ಹುಲ್ಲಿನಿಂದ ಮುಚ್ಚಬೇಕು. ಗುಣಿಗಳಲ್ಲಾದರೆ ಅನುಕೂಲಕ್ಕೆ ತಕ್ಕ ಹಾಗೆ ಗುಣಿಗಳನ್ನು ತೆಗೆದು ಕೆಳಗೆ ಒಣ ಮರಳು ಅಥವಾ ಮರದ ಪುಡಿಯನ್ನು ಹರಡಿ ಶುಂಠಿಯ ಗೆಡ್ಡೆಗಳನ್ನು ಶೇಖರಿಸಬೇಕು. ಮೇಲ್ಭಾಗದಲ್ಲಿ ಪುನಃ ಒಣಗಿದ ಹುಲ್ಲಿಂದ ಮುಚ್ಚಿ ರಂಧ್ರವಿರುವ ಮರದ ಹಲಗೆಯಿಂದ ಮುಚ್ಚಬೇಕು. 3 ವಾರಕ್ಕೊಮ್ಮೆ ಪರೀಕ್ಷಿಸಿ ಸಂಕುಚಿತಗೊಂಡ ಗೆಡ್ಡೆಗಳನ್ನು ತೆಗೆದುಹಾಕಬೇಕು. ಏಪ್ರಿಲ್ ಮೇ ತಿಂಗಳಲ್ಲಿ ಗೆಡ್ಡೆಗಳು ಸುಪ್ತಾವಸ್ಥೆಯನ್ನು ಕಳೆದು ಮೊಳೆಯಲು ಪ್ರಾರಂಭಿಸಿದಾಗ ಅವನ್ನು ಪುನಃ ಉಪಚರಿಸಿ ನಾಟಿಗೆ ಬಳಸಬಹುದಾಗಿದೆ. ರೈತ ಬಾಂಧವರೇ, ತಮಗೆ ಶುಂಠಿ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಗೋಪಿನಾಥ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9900721569. ಮೊಬೈಲ್ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳ್ತೀನಿ: 9900721569. ತುಂಬ ಸಂತೋಷ ಡಾಕ್ಟರ್ ಗೋಪಿನಾಥ್ ಅವರೇ, ತಾವು ಇದುವರೆಗೂ ಈ ಶುಂಠಿಯಲ್ಲಿರುವಂಥ ವಿವಿಧ ತಳಿಗಳು ಮತ್ತು ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ನಮ್ಮ ರೈತ ಬಾಂಧವರಿಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಶುಂಠಿ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾನಿಲಯದ ತೋಟಗಾರಿಕೆ ಪ್ರಾಧ್ಯಾಪಕರಾದ ಡಾ ಜಿ ಗೋಪಿನಾಥ್ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೂ ಕೇಳಿದಿರಿ. ಬಾಕಿ ಎಲ್ಲವೂ ಆಮೇಲೆ ನನ್ನ ಮಾತು ಕೇಳು ಈಗಲೇ. ಲೈಫ್ನ ಅಂಕುಡೊಂಕು ರೋಡಲ್ಲಿ ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ, ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಗಳು. ಉದ್ಯೋಗ ಸಂದರ್ಶನ ಪ್ರವೇಶ ಪರೀಕ್ಷೆಗಳಿಗೆ ಹಾಜರಾಗಲು ಬೆಂಗಳೂರಿಗೆ ಬರುವ ಮಹಿಳೆಯರಿಗೆ ವಸತಿ ನಿಲಯಗಳಲ್ಲಿ 3 ದಿನಗಳ ಉಚಿತ ಆಶ್ರಯ, ಊಟದ ವ್ಯವಸ್ಥೆಗೆ 11 ಟ್ರಾನ್ಸಿಟ್ ಹಾಸ್ಟೆಲ್ಗಳು ಲಭ್ಯ. ಸಂಕಷ್ಟದಲ್ಲಿರುವ ಮಹಿಳೆಯರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಶಕ್ತರನ್ನಾಗಿಸಲು 52 ಸ್ವಾಧಾರ ಗೃಹಗಳ ಸೌಲಭ್ಯ. ಹೆಚ್ಚಿನ ಮಾಹಿತಿಗೆ ದಿನದ 24 ಗಂಟೆ ಉಚಿತ ಮಹಿಳಾ ಸಹಾಯವಾಣಿ 181 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನೀಗ ಕೃಷಿ ಮಾಹಿತಿ. ನಾವು ನೀರಾವರಿನಲ್ಲಿ ಹಿಪ್ನೇಳೆ ಬೇಸಾಯ ಮಾಡೋದಕ್ಕೆ ಸೂಕ್ತ ತಳಿಗಳನ್ನು ಆರಿಸಿಕೊಂಡು ಬಳಸ್ಕೊಳ್ಳೋದು ಬಹಳ ಮುಖ್ಯ. ನೀರಾವರಿ ಪ್ರದೇಶದಲ್ಲಿ ನಾವು ಬೆಳೆಯೋದಕ್ಕೆ ಸೂಕ್ತವಾದ ತಳಿಗಳಲ್ಲಿ Victory 1 ಅಥವಾ V1 ತಳಿ ಬಹಳ ಮುಖ್ಯವಾದಂಥದ್ದು. ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯವರು ಈ ತಳಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮುಖ್ಯವಾಗಿ ಇದು ಕಟಾವಿನ ಅಥವಾ ಎಲೆಗಳನ್ನು ಬಿಡಿಸಿದ ನಂತರ ತ್ವರಿತವಾಗಿ ಚಿಗುರುವಂಥ ಗುಣ ಹೊಂದಿರುತ್ತೆ. ಹೆಚ್ಚು ರೆಂಬೆಗಳಿಂದ ಕೂಡಿರುತ್ತೆ ಮತ್ತು ರೆಂಬೆಗಳು ನೇರವಾಗಿ ಬೆಳೀತವೆ. ಎಲೆಗಳು ಬಹಳ ಮೃದುವಾಗಿರ್ತವೆ, ಅಂಡಾಕಾರ ಆಗಿರ್ತವೆ, ಕಡು ಹಸಿರು ಬಣ್ಣವನ್ನು ಹೊಂದಿರುತ್ತವೆ, ಜೊತೆಗೆ ಹೊಳಪು ಕೂಡ ಇರುತ್ತೆ ಮತ್ತು ಎಲೆಗಳು ನಿಧಾನವಾಗಿ ಹಣ್ಣಾಗುತ್ತೆ. ಇದರಿಂದ ಹಿಪ್ನೇಳೆ ಎಲೆಗಳಲ್ಲಿ ತೇವಾಂಶ ಬಹಳ ಕಾಲದವರೆಗೆ ಇರುತ್ತೆ. 94% ಹೆಚ್ಚು ಪ್ರಮಾಣದಲ್ಲಿ ಇದು ಬೇರು ಬಿಡುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಆದ್ದರಿಂದ ಸಸಿ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಸೂಕ್ತವಾದಂಥದ್ದು. ಇನ್ನು ಗಿಣ್ಣುಗಳ ನಡುವಿನ ಅಂತರ 5.2 ಸೆಂಟಿಮೀಟರ್ನಷ್ಟು ಇದ್ದು ಎಲೆ ಚುಕ್ಕೆ ರೋಗ, ಬೂದು ರೋಗ ಮತ್ತು ತುಕ್ಕು ರೋಗಗಳನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ಈ ಒಂದು V1 ತಳಿ ಅಥವಾ Victory 1 ತಳಿ ಹೊಂದಿದೆ. ಬೆಂಕಿ ರೋಗಕ್ಕೆ ಸಾಧಾರಣ ಒಂದು ಸಹಿಷ್ಣುತೆಯನ್ನು ಈ ತಳಿ ಪಡ್ಕೊಂಡಿದೆ. V1 ತಳಿಯನ್ನು ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ನೀರಾವರಿ ಪ್ರದೇಶಗಳಿಗೆ ಶಿಫಾರಸು ಮಾಡಲಾಗಿದೆ. ಮುಖ್ಯವಾಗಿ ಇದು ರೆಂಬೆ ಪದ್ಧತಿ ಈ ಹುಳು ಸಾಕಾಣಿಕೆಗೆ ಬಹಳ ಸೂಕ್ತವಾಗಿರುತ್ತೆ. ಸರಾಸರಿ ಪೌಷ್ಟಿಕ ಮೌಲ್ಯಕ್ಕೆ ಬಂದರೆ 27% ಪ್ರೋಟೀನ್ ಅಂಶ ಇರುತ್ತೆ, 26% ಶರ್ಕರ ಪಿಷ್ಟ ಇರುತ್ತೆ ಮತ್ತು ಈ ಒಂದು ಎಲೆಗಳಲ್ಲಿ 78% ತೇವಾಂಶ ಇರುತ್ತೆ. ಆದ್ದರಿಂದ ಇದು ಗುಣಮಟ್ಟದ ದೃಷ್ಟಿಯಿಂದ ಬಹಳ ಉತ್ಕೃಷ್ಟವಾದಂಥ ತಳಿ. ಉತ್ತಮ ಸುಧಾರಿತ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ನಾವು ಪ್ರತಿ ಎಕರೆಗೆ ಪ್ರತಿ ವರ್ಷಕ್ಕೆ 23-24 metric tons ಸೊಪ್ಪಿನ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೊಂದು ಸುಧಾರಿತ ತಳಿ ಅಂದರೆ G4 ಅಂತ. Victory 1 ಅಥವಾ V1 ಹಿಪ್ಪುನೇಳೆ ತಳಿ ನಂತರ ಅಭಿವೃದ್ಧಿಪಡಿಸಿರುವಂಥ ಹೊಸ ತಳಿ ಇದು. ಇದು ಹೆಚ್ಚು ಇಳುವರಿ ಕೊಡುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಪ್ರತಿ ವರ್ಷಕ್ಕೆ ಪ್ರತಿ ಎಕರೆಗೆ 26 ton ಇಳುವರಿಯನ್ನು ಇದು ಕೊಡುತ್ತೆ. ಇದನ್ನು ಕೂಡ ಈ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಮುಖ್ಯವಾಗಿ ಇದು ಈಗ ಪ್ರಚಲಿತವಾಗಿರುವಂಥ ಈ V1 ತಳಿಗೆ ಎಲ್ಲ ವಿದ್ದಲ್ಲೂ ಕೂಡ ಸಮಾನವಾಗಿದೆ. G4 ತಳಿಯ ಹಿಪ್ನೇಳೆ ಸೊಪ್ಪು ಉತ್ತಮ ಗುಣಮಟ್ಟದಿಂದ ಕೂಡಿರುತ್ತೆ. ಪ್ರೌಢ ಹಂತದ ರೇಷ್ಮೆ ಹುಳುಗಳ ಸಾಕಾಣಿಕೆಗೆ ಇದು ಬಹಳ ಸೂಕ್ತವಾಗಿದೆ. ರೆಂಬೆಗಳು ನೇರವಾಗಿರ್ತವೆ, ಜೊತೆಗೆ ಆ ಎಲೆಗಳ ಒಂದು ಬಣ್ಣ ದಟ್ಟ ಹಸಿರಾಗಿರುತ್ತೆ. ಈ ಗಿಣ್ಣುಗಳ ನಡುವಿನ ಅಂತರ ಕಡಿಮೆ ಇರುತ್ತೆ. ಮುಖ್ಯವಾಗಿ ಇದರ ಒಂದು ಕಡ್ಡಿಗಳ ಬೇರು ಬಿಡುವಿಕೆಯ ಸಾಮರ್ಥ್ಯ 90%+ ಹೆಚ್ಚಾಗಿರುತ್ತೆ. ಆದ್ದರಿಂದ ಸಸಿಗಳ ಉತ್ಪಾದನೆಯನ್ನು ನಾವು ಚೆನ್ನಾಗಿ ಮಾಡ್ಕೋಬಹುದು. ಇನ್ನು ಸುಧಾರಿತ ಪದ್ಧತಿಗೆ ಅನುಸಾರವಾಗಿ ನಾವು ಅಂತರವನ್ನು ಕೊಟ್ಟು ಇದನ್ನು ಬೆಳಿಬೋದು. ಅಂದರೆ ಸಾಲಿನಿಂದ ಸಾಲಿಗೆ 90 cm ಅಂದರೆ 3 ಅಡಿ, ಸಾಲಿನಲ್ಲಿ 2 ಅಡಿ, ಜೊತೆಗೆ ಒಂದು ಜೋಡಿ ಸಾಲಿನಿಂದ ಇನ್ನೊಂದು ಜೋಡಿ ಸಾಲಿಗೆ 5 ಅಡಿ ಅಂತರ, 150 cm ಅಂತರ ಕೊಟ್ಟು ನಾವು ಸುಧಾರಿತ ಪದ್ಧತಿಯಲ್ಲಿ ಇದನ್ನು ಬೆಳ್ಕೋಬೋದು. ಮುಖ್ಯವಾಗಿ ವರ್ಷಕ್ಕೆ 5 ಬೆಳೆಯನ್ನು ನಾವು ಖಚಿತ ನೀರಾವರಿಯೊಂದಿಗೆ ತೆಕ್ಕೋಬೋದು. ವರ್ಷಕ್ಕೆ ಪ್ರತಿ ಎಕರೆಗೆ 140 kg ಸಾರಜನಕ, 56 kg ರಂಜಕ ಮತ್ತು 40 kg ಪೊಟಾಷನ್ನು ಒರಗಿಸಿದರೆ ಪ್ರತಿ ವರ್ಷಕ್ಕೆ ಪ್ರತಿ ಎಕರೆಗೆ 26 ton ಸೊಪ್ಪನ್ನು ನಾವು ಉತ್ಪಾದನೆ ಮಾಡ್ಕೋಬೋದು. ಈ ಒಂದು G4 ತಳಿಯ ಎಲೆಗಳು ವಿಸ್ತಾರವಾಗಿರ್ತವೆ, ಹೃದಯಾಕಾರವನ್ನು ಹೊಂದಿರ್ತವೆ, ನಯವಾಗಿರ್ತವೆ, ಹೊಳಪಾಗಿರುವಂಥ ಮೇಲ್ಮೈಯನ್ನು ನಾವು ನೋಡಬಹುದು, ಗಾಢವಾದ ಹಸಿರು ಬಣ್ಣ ಕೂಡ ಇರುತ್ತೆ. ಎಲೆಯನ್ನು ಬಾಧಿಸುವಂಥ ಪ್ರಮುಖ ರೋಗಗಳಾದಂಥ ಎಲೆ ತುಕ್ಕು ರೋಗ ಮತ್ತು ಎಲೆ ಚುಕ್ಕೆ ರೋಗಗಳಿಗೆ ಇದು ನಿರೋಧಕ ಶಕ್ತಿಯನ್ನು ಹೊಂದಿಕೊಂಡಿದೆ. ಇದಲ್ಲದೆ ಈ ಪ್ರೌಢ ಹಂತದ ದ್ವಿತಳಿ ರೇಷ್ಮೆ ಹುಳು ಸಾಕಾಣಿಕೆಗೆ ಇದು ಬಹಳ ಸೂಕ್ತ ಅಂತ ಕಂಡುಬಂದಿದೆ. ಹೆಚ್ಚಾದಂಥ ಬೇರಿನ ಜೀವರಾಶಿ ಮತ್ತು ತ್ವರಿತ ಒಂದು ಅಭಿವೃದ್ಧಿಯಿಂದಾಗಿ ನೀರಿನ ಬಳಕೆಯಲ್ಲಿ ಮತ್ತು ಪೋಷಕಾಂಶಗಳ ಹೀರುವಿಕೆಯಲ್ಲಿ ಇದು ಒಂದು ಹೆಚ್ಚಿನ ದಕ್ಷತೆಯನ್ನು ಹೊಂದಿದೆ. ಕೀಟಪೀಡೆ ಮತ್ತು ರೋಗಗಳಿಗೆ ಮಧ್ಯಮ ಸಹಿಷ್ಣುತೆಯನ್ನು ಇದು ಹೊಂದಿದ್ದು, ಮುಖ್ಯವಾಗಿ ಮರಗಳ ರೂಪದಲ್ಲಿ ಇದನ್ನು ಬೆಳೆಸೋದಕ್ಕೆ ಈ G4 ಹಿಪ್ನೇಳ ತಳಿ ಸೂಕ್ತವಾಗಿದೆ. ಕೃಷಿ ಮಾಹಿತಿಯನ್ನ ಕೇಳಿದಿರಿ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಒಂದು ಪರಿಚಯ. ಈ ಸಂಜೆ 6:30 ಅವಲೋಕನ, 6:51 ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ, 7:02 ಚಿತ್ರಗೀತೆಗಳು, 7:45 ವಿಧಾನಮಂಡಲದಲ್ಲಿ ಇಂದು ರಾತ್ರಿ 9:05 ವಿಜ್ಞಾನ ಭಾರತಿ, ಅಗೋಚರ ವಸ್ತುಗಳ ಅದ್ಭುತ ಜಗತ್ತು. ಈ ವಿಷಯವಾಗಿ ಮಾತನಾಡಲಿದ್ದಾರೆ ಡಾ ವೈಸಿ ಕಮಲ. ಇದಾದ ಬಳಿಕ ಕೈಗಾರಿಕೆಗಳಲ್ಲಿ ಹೊಸ ವಸ್ತುಗಳು, ಈ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಎಂ ಶಿವಕುಮಾರ್. ಶ್ರೋತೃಗಳೇ ಗಮನಿಸಿ, ರಾತ್ರಿ 9:30 ರಾಷ್ಟ್ರೀಯ ರೂಪಕ ಕಾರ್ಯಕ್ರಮ, 10:00 ಪವರ್ ಆಫ್ ಲಿಸ್ನಿಂಗ್ ನ್ಯೂ ನಾಲೆಡ್ಜ್ ಸೀರೀಸ್, 10:30 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ. ಈ ಮೂರು ಕಾರ್ಯಕ್ರಮಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿವೆ. ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ. ಈಗ ನೀವಿರುವ ಸ್ಥಳದಿಂದಲೇ